ಆಕಾಶವಾಣಿ ಹೊಸಪೇಟೆ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಹರ ಜೋಖಿಮ್ ಸೇ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗದಲ್ಲಿ ಕೇಳಿ ಮಿಶ್ರ ಬೆಳೆ ಬೇಸಾಯ ಕುರಿತು ಶ್ರೀಮತಿ ಶರಣಮ್ಮ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕಿನ ರೈತ ಮಹಿಳೆ ಶರಣಮ್ಮ ಅವರು ನಮ್ಮ ಜೊತೆಗೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಅವರು ತಮ್ಮ ಕೃಷಿಯ ಅನುಭವಗಳನ್ನೆಲ್ಲ ಹಂಚಿಕೊಳ್ತಾ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ ಶರಣಮ್ಮರೇ. ಶರಣಮ್ಮರೇ, ನಿಮ್ಮ ಪರಿಚಯ ಮಾಡಿಕೊಡಿ, ನಿಮ್ಮ ಊರು ಯಾವುದು, ನಿಮ್ಮ ಹೆಸರು ಹೇಳಿ ಏನೊಂದ್ಸಲ. ನಮ್ಮೂರು ಚಲಕಮಕ್ರಿ. ಹ್ಞೂ, ಎಲ್ಲಿ ಬರ್ತದೆ? ಶರಣಮ್ಮರಿ. ಹ್ಞೂ, ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕು ರೀ. ಹ್ಞೂ, ಎಲ್ಕಲ್ಗಡ ಹೋಬಳಿ ರೀ. ಶರಣಮ್ಮರೇ, ಈಗ ವ್ಯವಸಾಯ ನಿಮ್ಮದು ಮುಖ್ಯ ಜೀವನ, ವ್ಯವಸಾಯದಿಂದಲೇ ಜೀವನ ಮಾಡಬೇಕು. ಜೀವನ ರೀ. ಹೌದಾ, ಏನೇನು ಕೆಲಸ ಮಾಡ್ತೀರಮ್ಮ ಹೊಲದಲ್ಲೆಲ್ಲ? ನಾವು ಕಳೆ ತೆಗಿತೀವ್ರಿ, ನೀರು ಕಟ್ತೀವ್ರಿ, ಕೊಯ್ಯೋ ಬಂದಾಗ ಕೊಯ್ತೀವ್ರಿ, ರಾಶಿ ಮಾಡೋ ಬಂದಾಗ ಮಸಲ ಮಾಡ್ತೀವ್ರಿ, ಭತ್ತ ಹಚ್ತೀವ್ರಿ ಸ್ವಲ್ಪ ಮನೆ ಖರ್ಚಿಗೆ. ಅದ್ರ ಮೇಲೆ ಮತ್ತೆ ನಮ್ಮ ಜೀವನ ರೀ. ಮತ್ತೆ ನಮ್ಮ ಹೊಲ್ದಾಗ ಕೆಲಸ ಇಲ್ದಾಗ ಕೂಲಿ ಹೋಗ್ತೀವ್ರಿ ನಾವು. ಹೌದಾ? ಎಷ್ಟೆಕರೆ ಇದೆ ಅಮ್ಮ ಭೂಮಿ ನಿಮ್ಮದು? 2 ಎಕರೆ ಐತ್ರಿ. 2 ಎಕರೆ ಭೂಮಿ ಇದೆ. ಹ್ಞೂ. ನೀರಾವರಿನ? ನೀರಾವರಿ ರೀ. ಹಾಂ. ನಿಮ್ಮ ಭೂಮಿ ಎಂಥದ್ದು, ಏನು ಏರಿಯಾ ಭೂಮಿನ ಅಥವಾ? ಮಸಾರಿ ಭೂಮಿ ರೀ ನಮ್ಮ. ಮಸಾರಿ ಭೂಮಿ. ಅವು ಊಟೇನೋ ಬರ್ತಾವ್ರಿ ಮಳೆಗಾಲದಾಗ, ಊಟ ಬಂದ್ರಂತೂ ಏನೋ ಕಾಣಲ್ಲ ರೀ ನಾವು. ಅಲ್ಲ, ಹ್ಞೂ, ಭಾಳ ನಿಂತ್ಕೊಂಡ್ಬಿಡ್ತದೆ. ಹೌದಾ? ಮಳೆಗಾಲದಲ್ಲಿ ಕಷ್ಟ ಕಷ್ಟ ರೀ. ಮತ್ತೆ ಎಷ್ಟು ತಿಂಗಳು ಹಿಂಗೆ ಸಮಸ್ಯೆ ಆಗುತ್ತೆ? ಒಂದು ತಿಂಗಳು 2 ತಿಂಗಳು ಇರ್ತಾವ್ರಿ, ಮತ್ತೆ ಅತ್ತಾಗ ಆರ್ತಾವ್ರಿ. ಓಹೋಹೋ. ಮತ್ತೆ ಆರಿಂದ ಏನರ ಮಾಡ್ಬೇಕ್ರಿ ನಾವು. ಮುಂಗಾರಲ್ಲೆಲ್ಲ ಏನು ಬೆಳಿತೀರಮ್ಮ? ಮುಂಗಾರಿ ಮಳೆಗಾಲ ಅನ್ನೋದಕ್ಕೆ ಏನರ ಒಂದು ಪೀಕ್ ತಕೊಂಬಿಡ್ತೀವ್ರಿ. ಹ್ಞೂ, ಅಲ್ಲ ಏನೇನು ಬೆಳಿತೀರಿ ನೀವು? ಅನ್ನೆಲ್ಲ ಹಚ್ತೀವ್ರಿ. ಹ್ಞೂ. ಮತ್ತೆ ಮಳೆಗಾಲ ಬರೋತ್ತಿಗೆ ಕೊಯ್ಕೆ ಬಿಡ್ತೀವ್ರಿ ಅವನ. ಹ್ಞೂ. ಮತ್ತೆ ಆಮೇಲೆ ಮಳೆಗಾಲದಾಗ ಇತ್ತಂದ್ರೆ ಮತ್ತೆ ಬಿದ್ದು ಎಲ್ಲ ಲಾಸ್ ಆಗಿಬಿಡ್ತಾವ್ರಿ. ಹ್ಞೂ. ಅವ್ರು ಏನು ಮೆಕ್ಕೆಜೋಳ ಇಂಥವು ಶೇಂಗಾ ಹಾಕ್ತೀವ್ರಿ. ಹ್ಞೂ. ಮುಂಗಾರಿಯಾಗ ಬೀಜಕ್ಕೆ ಬರ್ತಾವ ಅಂತೇಳಿ. ಮತ್ತೆ ಈಗ ಏನೈತಿ, ಒಳ್ಳೆ 1 ಎಕರೆ ಹಾಕ್ಯಂತವ್ರಿ. ಹ್ಞೂ. ಈಗ ಬೇಸಿದವ್ರಿ. ಈಗ ಬೇಸಿ. ಹಾಂ, ಬೇಸಿದವ್ರಿ. ಈಗ ನೆಲ್ ಬೆಳಿತೀರಿ, ಭತ್ತ ಹಾಕ್ತೀರಿ, ಶೇಂಗಾ ಹಾಕ್ತೀರಿ, ಮತ್ತೇನು ಬೆಳಿತೀರಿ? ಒಂದಿಟ್ಟು ಹೂವಿನ ಕಂಟೆ ಹಚ್ಚಿರಿ, ಮಲ್ಲಿಗೆ ಕಂಟೆ. ಮಲ್ಲಿಗೆ ಹೂವಿನ ಕಂಟೆ ಹಚ್ಚಿರಿ. ಮತ್ತೆ ಒಂದಿಟ್ಟು ಕಲ್ಲಂಗಡಿ ಮಾಡಿದ್ದೀವ್ರಿ. ಕಲ್ಲಂಗಡಿ ಮಾಡಿದ್ರೆ ಮಾಡ್ತಾ ಇದ್ರಿ? ಮಾಡಿದ್ದೀವ್ರಿ, ಮನೆ ಕಾಡಿ ತಿಂದು ಹೋಗ್ಬಿಟ್ಟವ್ರಿ ಅವನ. ಅಯ್ಯೋಯ್ಯೋ, ನಿಮ್ ಕಡೆ ಕರಡಿಗಳಿದಾವ? ಜಗ್ಗದವ್ರಿ ಅವು. ಅಯ್ಯೋ, ದಿನ ಒಂದು 10-12 ಬರ್ತಾವ್ರಿ ಅವ್ ಹೊಲ್ದಾಗ. ಓಹೋಹೋ. ಮತ್ತೆ ಅವ್ನ ಎಷ್ಟಂತಂತ ಕಾಯ್ತಾರ್ರಿ? ಚಚ್ಚು. ಹಿಂಗ ಅಕ್ಕವ್ರಿ ಅವು. ಈ ಕಲ್ಲಂಗಡಿ ಕರಡಿ ಪಾಲಾಯ್ತು. ಹಾ, ಕರಡಿ ಪಾಲ ಆತ್ರಿ ಅದು. ಅಷ್ಟು ಹಾಳಾಯ್ತು? ಹಾ, ಅಷ್ಟು ಹಾಳಾತ್ರಿ ಅದು. ಮತ್ತೆ ಈಗ ಅದಕ್ಕೆ ಏನೋ ಪರಿಹಾರ ಸಿಗ್ತಾ ನಿಮ್ಗೆ? ಕೊಟ್ಟಾರ್ರಿ ಅಲ್ಲಿ, ಇದಕ್ಕೆ ಅರಣ್ಯ ಇಲಾಖೆ ಕೊಟ್ಟು ಬಂದರ್ರಿ. ಕಂಪ್ಲೇಂಟ್ ಕೊಟ್ರಿ. ಅವರು ಬಂದು ಫೋಟೋ ತಕ್ಕಂದಾಗ್ಯಾರ್ರಿ. ಹೌದಾ? ಇದು ಯಾವಾಗ್ಲೂ ಹಿಂಗೆ ಆಗ್ತದ? ಹಾ, ಕಲ್ಲಂಗಡಿ ಸೀಸನ್ ಮತ್ತೆ ಮಾಮೂಲ್ರಿ ಅದು ಆಗತ್ತಾಗ. ಕರಡುಗಳೆಲ್ಲ ಜೀವನ ಮಾಡ್ಬೇಕಲ್ಲ, ಬದುಕಬೇಕಲ್ಲ. ಅವು ಸಹಿತ ಅವಕ್ಕೆ ಆಹಾರ ಬೇಕು. ಅವಕ್ಕೂ ಬೇಕ್ರಿ, ನಮಗೂ ಬೇಕು. ಈಗ ಅವತ್ತಿಂದಾಗ ನಮ್ಗೆ ಏನು ಸಿಗಲ್ರಿ ಅದ್ರಾಗ. ಪರಿಹಾರ ಸಿಗ್ತಾ ನಿಮಗೆ ಇದಕ್ಕೆ? ಎಷ್ಟು ಸಿಗುತ್ತೆ ಮತ್ತೆ ಕೊಟ್ರ ಮತ್ತೆ ಕೇಟ್ರ ಎಷ್ಟು ಸಿಗುತ್ತಾ? ಎಷ್ಟು ಸಿಗ್ತು ನಿಮಗೆ? ಎಷ್ಟು ಸಿಗುತ್ತೆ ರೀ? ಇನ್ನೂ ಕೊಟ್ಟೆ ಅಲ್ರಿ, ಈಗ ಮನೆ ಸರಿ ತಿಂದವ್ರಿ ನಾವು. ಮೊದ್ಲೆಲ್ಲ ಹಿಂಗ ಆಗಿತ್ತ? ಏ ಆಗಿಲ್ರಿ, ಹಂಗ ಸುಮ್ನೆ ಸ್ವಲ್ಪ ತಿಂದು ಒಕ್ಕದ್ರಿ ಹೋಗ್ಲಿ ಬಿಡ ಅಂತ ಬಿಟ್ಟು ಬಿಡ್ತಿದ್ವಿ. ಈಗ ಮನೆ ಪ್ಲಾಟ್ ಪ್ಲಾಟ ಲಾಸ್ ರೀ. ಓ ಅಷ್ಟು ಹಾಳು? ಹ್ಞೂ. ಓಹೋ, ಎಷ್ಟು ಎಕರೆ ಮಾಡಿದ್ರಿ ನೀವು? ಒಂದು ಅರ್ಧ ಎಕರೆ ರೀ. ಅರ್ಧ ಎಕರೆ ಪ್ಲಾಟ್ ಮಾಡಿದ್ರಿ. ಈ ಕಲ್ಲಂಗಡಿ ಬೆಳೆದಿದ್ದು ಅಂತತ್ರಿ? ಕಲ್ಲಂಗಡಿ ಬೆಳೆದಿದ್ದು. ಕಲ್ಲಂಗಡಿ ಮಾರಕನ ಬೀಜ ಮಾಡಕ? ಬೀಜ ಮಾಡಾದ್ರಿ. ಓಹೋ, ಬೀಜ ಮಾಡಿ ಬೀಜ ಕೊಡೋರಿ ಅವು. ಓಹೋ, ಈಗ ನಿಮ್ಗೆ ಈ ತರದೇನು ಕಲ್ಲಂಗಡಿ ಬೀಜ ಉತ್ಪಾದನೆ ಮಾಡೋದಕ್ಕೆ ಕಂಪ್ನಿ ಜೊತೆಗೆ ಏನಾದ್ರು ಒಂದು ಒಪ್ಪಂದ ಆಗ್ತದ? ಏನೇನು ಒಪ್ಪಂದ ಆಗ್ತದೆ? ಒಪ್ಪಂದ ಪಪ್ಪಂದ ಅವು ಗಂಡ ಮಕ್ಳಿಗೆ ಗೊತ್ತರಿ, ಅವ್ರು ಮಾಡ್ತಾರೆ. ಹ್ಞೂ ರೀ, ಅವ್ರ ಸಂಬಂಧ ಮಾಡೋದು, ನಾವು ಕ್ರಾಸ್ ಮಾಡೋದು, ಚಿಗರ್ ತೆಗಿಯೋದು, ಕಳೆ ತೆಗಿಯೋದು. ಓಹೋ, ಇಂಥದ್ದು ನಮ್ದು ರೀ. ಅದು ಅವ್ರದ್ದು ಹೊರಗಡೆ ವ್ಯವಹಾರಕ್ಕೆ ಅವ್ರದ್ದು ಅವ್ರದ್ದು ರೀ. ಹೊಲದಲ್ಲೆಲ್ಲ ಹೆಣ್ಮಕ್ಳದೇ ಕೆಲಸ ಮಾಡ್ತಾರೆ ನಾವು. ಹ್ಞೂ ಹ್ಞೂ. ಈಗ ಕಲ್ಲಂಗಡಿಯಲ್ಲಿ ಬೀಜೋತ್ಪಾದನೆ ಮಾಡಬೇಕು ಅನ್ನೋದಾದರೆ ಏನೇನು ಕೆಲಸಗಳು ಶುರುವಾಗ್ತವೆ ಮೊದಲಿಂದಲೂ? ಮೊದಲಿಂದ ಸ್ವಲ್ಪ ವಿವರಿಸಿ ಹೇಳ್ರಲ್ಲ ಹೆಂಗೆ. ಫಸ್ಟ್ ಹೊಲ ಹೊಡಿಸ್ತಾರೆ. ಹ್ಞೂ. ಹೊಲ ಹೊಡಿಸಿ ಬೆಡ್ ಹೊಡಿಸ್ತಾರೆ, ಅವಕ್ಕ ಗೊಬ್ಬರ ಹಾಕ್ತಾರೆ, ಗೊಬ್ಬರ ಹಾಕಿ ಸೀಟ್ ಹಾಕ್ತಾರೆ, ಸೀಟ್ ಹಾಕಿ ಓಲ್ ಹಾಕ್ಬೇಕ್ರಿ, ಓಲ್ ಹಾಕಿ ಬೀಜ ಊರ್ಬೇಕ್ರಿ, ಬೀಜ ಊರಿಂದ ಆಮೇಲೆ ಅರಿ ಬಂದಿಂದ ಪಿಂಚಿಂಗ್ ಮಾಡ್ತಾವ್ರಿ ಸ್ವಲ್ಪ. ಈಗ ನಿಮ್ಗೆ ಲೈನ್ ಮಾಡಿರ್ತೀರಲ್ಲ, ಎಷ್ಟೆಷ್ಟು ಅಂತರ? 6 ಫೂಟ್ 5 ಫೂಟ್ ರೀ ಇರ್ತಾವ್ರಿ ಅವು ಅಂತರ. ಹ್ಞೂ ರೀ. ಬೀಜದಿಂದ ಬೀಜಕ್ಕೆ 1.5 ಫೂಟ್, 1 ಫೂಟ್, 2 ಫೂಟ್ ಹಿಂಗಿರ್ತಾರೆ. ಅದು ಅಷ್ಟು ಸಾಕಾಗ್ತದೆ. ನಾವು ಸ್ವಲ್ಪ ಸಣ್ಣ ಜಮೀನ್ದಾರ್ರೆ, 1 ಫೂಟ್ ನೋಲಿನೂ ಡ್ರಿಪ್ ಬರ್ತಾವ್ರಿ, ಅವನಾಕಿ ಓರ್ತಾವ್ರಿ ಅವನು. ಹಂಗಾದ್ರೆ ಹೊಲ ಭಾಳ ಹೋಗಲ್ರಿ, ನೀರು ಭಾಳ ಹೋಗಲ್ರಿ. ಸರಿ, ಈಗ ನೀವೇನು ಕಲ್ಲಂಗಡಿ ಬೀಜೋತ್ಪಾದನೆ ಮಾಡ್ತಿರಲ್ವಾ, ಗೊಬ್ಬರ ಕೊಡಬೇಕಲ್ಲ ಅಂತ ಹೇಳಿದ್ರಿ. ಈಗ ನೀವು ಬೀಜೋತ್ಪಾದನೆ ಮಾಡೋದಕ್ಕಾಗಿನೇ ಬೆಳೀತಾ ಇರೋದ್ರಿಂದ ಕೊಟ್ಟಿಗೆ ಗೊಬ್ಬರ ಹೆಚ್ಚು ಕೊಡ್ತಿರೋ ಅಥವಾ ಅವ್ರು ಯಾವುದೋ ಅಂಗಡಿ ಗೊಬ್ಬರ ಹೇಳ್ತಾರೆ ಇದನ್ನ ಹಾಕಿ, ಅಂಗಡಿ ಗೊಬ್ಬರನ ಹೇಳ್ತಾರೆ, ಅದನ್ನ ಜಾಸ್ತಿ ಬಳಸ್ತೀರಾ? ಹಾ ರೀ. ಮತ್ತೆ ಡ್ರಿಪ್ ಗೊಬ್ಬರ, ಪೊಟಾಸ್ ಹಾಕ್ರಿ, ಸಿಎನ್ ಹಾಕ್ರಿ ಅಂತ ಬರ್ತಾರ್ರಿ ಅವ್ರೇ ಬರ್ತಾರೆ. ಹಾ ರೀ, ಅವ್ರು ನೋಡಿ ಹೇಳ್ತಾರೆ, ಅವ್ರು ನೋಡಿ ಹೇಳ್ತಾರೆ, ನಾವು ಅದಕ್ಕೆ ಅವ್ರು ಹೇಳಿದ್ ತಂದ ಹಾಕ್ಬೇಕ್ರಿ. ಅವ್ರೇ ಎಲ್ಲ ಇದನ್ನ ಕೊಡ್ತಾರ ನಿಮಗೆ? ಇಲ್ರಿ, ಕೊಡಗಲ್ಲ, ಅವ್ರು ಹೇಳೋಕಾರ್ರಿ. ಮತ್ತೆ ಅದನ್ನ ತಗೊಂಬಂದ ಅವ್ರಿಗೆ ತೋರಿಸಿ ಹೊಡಿಬೇಕ್ರಿ ನಾವು. ಖರ್ಚೆಲ್ಲ ನಿಮ್ದೇ? ಹಾ ರೀ, ಖರ್ಚು ನಮ್ದು. ಬೀಜೋತ್ಪಾದನೆಯ ಎಲ್ಲ ಖರ್ಚು ವೆಚ್ಚಗಳು ನಿಮ್ದೇ? ನಮ್ದಾರೆ. ಅವ್ರೇನು ಬೀಜ ಮಾತ್ರ ಖರೀದಿ ಮಾಡ್ಕೊಂಡು ಖರೀದಿ ಮಾಡ್ತಾರೆ, ಅದ್ರ ಗುಣಮಟ್ಟ ಹೇಗಿರ್ಬೇಕಂತ ಅವ್ರು ನಿರೀಕ್ಷೆ ಮಾಡ್ತಾರೆ. ಹ್ಞೂ ರೀ, ಬೀಜ ಕ್ವಾಲಿಟಿ ಚೆನ್ನಾಗಿರ್ಬೇಕು. ಅದ ಮತ್ತೆ ಜೋಳ ತೆಗಿಬೇಕ್ರಿ, ಡೊಂಕ ಬೀಜ ತೆಗಿಬೇಕ್ರಿ, ಕರನದ್ರ ತೆಗಿಬೇಕ್ರಿ, ಕರಂದರ್ದಾಗ ಬೆಳಾನದ್ರ ತೆಗಿಬೇಕ್ರಿ. ಓ ಹಂಗೆ. ಓ, ಇಷ್ಟೆಲ್ಲ ಕೆಲಸಗಳು ಇರ್ತದೆ. ಹ್ಞೂ. ಈಗ ಎಷ್ಟು ತಿಂಗಳ ಅವಧಿ ಕೆಲಸ ಇದು? ಅದು ಒಂದು 3 ತಿಂಗಳ ರೀ. 3 ತಿಂಗಳಿಗೆ ಪ್ರೊಸೆಸ್? ಹ್ಞೂ ರೀ, 3 ತಿಂಗಳು. ಬೀಜ ನಾಟಿ ಮಾಡಿದ್ಮೇಲೆ ಏನೇನು ಆರೈಕೆ ಶುರುವಾಗ್ತದೆ? ಎಷ್ಟು ದಿನದಲ್ಲಿ ನೀರು ಕೊಡೋದು? ಅವು ನೀರು ಬಿಡೋದು, ಬೀಜ ಉರಿಸಿದ ದಿವಸ ನೀರು ಬಿಡ್ತಾರೆ ರೀ. ಹಂಗೆ 2 ದಿನಕ್ಕೆ 3 ದಿನಕ್ಕೆ 4 ದಿನಕ್ಕೆ. ಹನಿ ನೀರಾವರಿ ಬಳಸ್ತೀರಿ? ಹ್ಞೂ ರೀ. ಹನಿ ನೀರು ಹರಿಸೋದೇನು ಇಲ್ರಿ. ಅವು ಶೇಂಗಾ ಕಷ್ಟ ರೀ, ನೀರು ಮೆಕ್ಕೆಜೋಳಕ್ಕೆ ರೀ ನೀರು ರೀ, ಇವು ಭತ್ತಕ್ಕೆ ಹಂಗೆ ಮಡಿ ಮಾಡಿ ಬಿಟ್ಬಿಡ್ತಾವ ರೀ, ಇವು ಕಷ್ಟ ರೀ ನೀರು. ಈ ಇದರಲ್ಲಿ ಏನಾದರೂ ರೋಗಗಳು ಇರ್ತಾವ? ಕಲ್ಲಂಗಡಿ ಬೀಜೋತ್ಪಾದನೆ ಮಾಡ್ತಿರಲ್ಲ, ಇರ್ತ್ರಿ ರೋಗ, ವೈರಸ್ ಬರ್ತಾರೆ ಅದಕ್ಕೆ. ಹೌದ್ರಿ? ಹ್ಞೂ ರೀ. ಹಾ, ಅದಕ್ಕೆಲ್ಲ ಏನು ನಿಮ್ಗೆ ಇದೆಲ್ಲ ಮಾಡಿರ್ತಾರಲ್ವಾ? ಇಲ್ರಿ, ಮೆಸ್ ಹಾಕಲ್ಲ. ಮೆಸ್ ಹಾಕಲ್ಲ? ಟಮಾಟಿ ಚಿಲ್ಲಿ ಮೆಸ್ ಹಾಕ್ತಾರೆ. ಇದಕ್ಕೆ ಹಾಕಲ್ಲ? ಇಲ್ರಿ, ಅದಕ್ಕೆ ಎಷ್ಟಂತ ತರ್ಬೇಕ್ರಿ ಮೆಸ್? ಓಹೋ, ಹಾಕಲ್ರಿ ಅದಕ್ಕೆ. ಓಹ್, ಟಮಾಟಿ ಆದರೆ ಹಾಕ್ತಾರೆ. ನೀವು ಟಮಾಟಿ ಬೀಜ ಮಾಡ್ಯಾ ಬಿಟ್ಟಿವ್ರಿ? ನಾನು 25 ವರ್ಷದಿಂದ ಪ್ಲಾಟ ಮಾಡ್ಕೊಂತ ಬಂದಿವಿ. ಬರೀ ಬೀಜೋತ್ಪಾದನೆ ಮಾಡ್ಕೊಂತ ಅದನ್ನ ಮಾಡಿವ್ರಿ ನಾವು. ಏನು ಈಗ ಮಾಡೋದಾಗಲ್ಲ ಅಂತೇಳಿ ಒಂದು ಮಕ್ಳು ಗಂಡ ಮನೆಗೆ ಹೋಗ್ಬಿಟ್ರೆ, ಮಗ ಓದಕತ್ತೇನ್ರಿ, ನಾವಿಬ್ರ ಏನ್ ಮಾಡೋದಾಗತ್ರಿ ಅವನು? ಹಂಗಾಗಿ ಸೇರ್ಸ್ಬಿಟ್ಟಿವ್ರಿ. ಈಗ ಸ್ವಲ್ಪ ಮಲ್ಗಿನ ಕಂಟೆ ಹೆಚ್ಚಿಗಿಂದ್ರಿ, ನಾವು ಗಂಡ ಹೆಂಡತಿ ಜೀವನ ಅದ್ರ ಮೇಲೆ ರೀ, ಮತ್ತೆ ಎತ್ತನ ಅದಾವ್ರಿ, ಒಂದೇಮ್ಮೆ ಐತ್ರಿ, ಮಾಡ್ಕೊಂಡು ಹೋಗ್ರಿ ನಾವು. ಈಗ ನೀವೇನು ಕಲ್ಲಂಗಡಿ ಬೀಜೋತ್ಪಾದನೆ ಹೇಳ್ತಾ ಇದ್ರಲ್ಲ, ಒಂದು 1/2 ಎಕರೆ ಬೆಳೀತಾ ಇದ್ರಿ ಅಂತ ಇಟ್ಕೊಳ್ಳಿ, ಎಷ್ಟು ಖರ್ಚು ಬರುತ್ತಮ್ಮ ಅದಕ್ಕೆ? ಖರ್ಚು ಒಂದು 30-35 ಸಾವಿರ ಬರ್ತಾರೆ. ಖರ್ಚು ನಾವು ಮನೆಯವ್ರು ದುಡಿದ್ರೂ ಅಷ್ಟು ಬರ್ತಾರೆ ಅದು. ಓಹ್, ನೀವೇ ಕೆಲಸ ಮಾಡಿದ್ರು, ಬರೇ ಗೊಬ್ಬರ ಔಷಧಿ ಇದಕ್ಕೆಲ್ಲ ಕಾರ್ಮಿಕರ ಖರ್ಚು ಇವೆಲ್ಲ ಸೇರಿ ಒಂದು 30-35 ಸಾವಿರ ಬರ್ತಾರೆ? ಓಹೋ. ಸೊ ಈಗ ಅಷ್ಟು ಖರ್ಚು ಬಂತು ಅಂದಮೇಲೆ ಬೀಜೋತ್ಪಾದನೆ ಆದಮೇಲೆ ಎಷ್ಟು ಕೆಜಿ ಬೀಜ ನಿಮ್ಮಲ್ಲಿ ಸಿಗ್ತದೆ? ಅದು 1/2 ಎಕರೆಯಲ್ಲಿ ಏನು ರೇಟ್ ಸಿಗ್ತದೆ? ಅದು ಲಾಭ ಆಗ್ತದೆಯಾ? ಹೇಗೆ ಆಗತ್ತೆ? ಚಲೋ ಬಂತಂದ್ರೆ ಲಾಭ ಆಗತ್ತೆ. 2,000-2.5 ಸಾವಿರ ರೂಪಾಯಿ ಕೆಜಿ ಹಾಕ್ತಾರೆ. ಮತ್ತೆ ಈಗ ಅದು ಒಂದು 50 ಕೆಜಿ ಬಂತಂದ್ರೆ 1/2 ಖರ್ಚಾಗತ್ತೆ, 1/2 ನಮ್ಗೆ ಉಳಿತ್ರಿ. 50 ಕೆಜಿ ಬರ್ತದೆ, ಜಾಸ್ತಿ ಬರ್ತದೆ? ಬರ್ತಾರೆ 50-60 ಹಂಗಾರಿ. ಅದು ಈ ಕಾಳು ತಿಂತ ನಾಯಿ ತಿಂತ ಅಂದ್ರೆ ಮತ್ತೆ 1/2 ಹೋಗೇ ಬಿಡ್ತಾರೆ. ಅದು ನಾಯಿಗಳು ಬರ್ತಾವ? ಎಲ್ಲವೂ ತಿಂತಾವ್ರಿ ಅವನ. ಹೌದಾ? ನಾಯಿ ತಿಂತಾವ್ರಿ, ಅಳಿಲು ತಿಂತಾವ್ರಿ. ಅಳಿಲು ಓಕೆ, ಗೊತ್ತು. ಎಲ್ಲ ತಿಂತಾವ್ರಿ, ನಾಯಿಗಳು ಬಂದು ನಾಯಿನ ತಿಂತಾವ್ರಿ. ಹೌದ್ರಿ, ಹ್ಞೂ. ಭಾಳ ಸಮಸ್ಯೆ ಹಣ್ಣು ತಿಂತಾವ್ರಿ. ಕಲ್ಲಂಗಡಿ ಬೆಳೆಯೋದು ಕಷ್ಟ ಐತೆ ಹಂಗ್ರಿ? ಕಷ್ಟ ಐತ್ರಿ. ಮತ್ತೆ ಮನ್ಯಾಗ ನಾಲ್ಕು ಮಂದಿ ಇದ್ನಪ್ಪ ಅಂದ್ರೆ ಏನು ಅನ್ಸಲ್ರಿ, ಕಾಯ್ತಾರ ನಿರಂತರ ಕಾಯ್ಬೇಕು. ಹಾಂ ರೀ, ಯಾಕೆ ಇರ್ಬೇಕ್ರಿ ಮತ್ತೆ ಅಲ್ಲಿ ಈ ತಂತಿ ಬೇಲಿ ಆ ಥರದ ಏನಾರು ಹಾಕೋಬೋದಲ್ಲ? ತಂತಿ ಬೇಲಿ ಎಲ್ಲಿ ತನಕ ಹಾಕ್ತೀರಿ ತಂತಿ ಬೇಲಿ? ನೀವು ನಮ್ಮ ಮನೆ ಹೊಲ ಆದ್ರಂತ ಸ್ವಲ್ಪ ಹಾಕ್ಯಂತವ್ರಿ. ಈಗ ಮತ್ತೆ ನಮ್ಮ ಸ್ವಲ್ಪ ಹಾಕ್ತೀರಿ, ಮತ್ತೆ ಈಜಿ ಹಾಕಿಂದಿರ್ತಾವ ಅವ್ರಲ್ಲಿ ಕಾಕಕ್ಕಾಗಲ್ಲ ಅಲ್ರಿ. ಅವ್ನು ಲೀಜಿಗೆ ಹಾಕೊಂಡು ಮಾಡ್ತಾ ಇದ್ರಿ? ಹ್ಞೂ ರೀ. ಮನೆ ಹೊಲ ಎಷ್ಟಿದೆ? ಮನೆ ಹೊಲ 2 ಎಕರೆ ಐತ್ರಿ. 2 ಎಕರೆ ಈಗ 2 ಎಕರೆ ಕಡಲೆ ಹಾಕ್ಬಿಟ್ಟಿವ್ರಿ. ಮತ್ತೆ ಏನರ ಬೇರೆದ ಸಿಡ್ಸಿನ ಬಂದ್ರೆ ಮಾಡಕ್ಕಿಲ್ಲ ಅಲ್ರಿ. ಅದಕ್ಕೆ ನೀವು ಬೇರೆಯವ್ರ ಹೊಲ ಲೀಸಿಗೆ ಹಾಕೊಂಡ್ರಿ. ಇದು ಹೆಂಗಮ್ಮ ಸಿಸ್ಟಮ್? ಲೀಸಿಗೆ ಹಾಕೊಂಡ್ರೆ ಭೂಮಿಯವ್ರಿಗೆ ಏನು ಕೊಡಬೇಕು? ಭೂಮಿಯವ್ರಿಗೆ ವರ್ಷಕ್ಕೆ 13,000, 14,000, 15,000 ಆಸ್ತಿ ಹೆಂಗ ಇರ್ತಂಗ ಹಾಕ್ತಾರೆ. ಹ್ಞೂ ರೀ, ಎಕರೆಗೆ ಇಲ್ರಿ. ಈಗ 2 ಎಕರೆ ಹಾಕಿದ್ದೀವ್ರಿ ನಾವು, 13,500 ಕೊಡ್ತೇವೆ ಒಂದು ವರ್ಷಕ್ಕೆ. ಆ 2 ಎಕರೆ ನೀವು ಏನ್ ಬೇಕಾದ್ರೂ ಬೆಳೆ ಬೆಳಿ? ಹ್ಞೂ ರೀ, ಮೊನ್ನೆ ಕಲಂಗಡಿ ತಕ್ಕಂದೇವ್ರಿ, 40 ಕೆಜಿ ಆಗ್ಯಾವ್ರಿ, 43 ಕೆಜಿ. ಅದ್ರಾಗ ಮಡಿಕೆ ಊರಿವ್ರಿ, ಒಂದಿಟ್ಟು ಅಲಸಂದಿ ಊರಿವ್ರಿ, ಮತ್ತೆ ಅದ್ರ ಮ್ಯಾಗಳು ಏನರ ಅವು ಸಣ್ಣ ಪುಟ್ಟ ಬಂದು ಹೊತ್ಕೊಂಡು ಹೋಗ್ತಾರೆ ಅವು ಖರ್ಚಿಗೆ. ಸೊ ಈಗ ನಿಮಗೆ ಬೀಜೋತ್ಪಾದನೆಯಿಂದ ಲಾಭ ಇದೆ, ಆದರೆ ಹೆಚ್ಚು ಕಾಳಜಿ ಮಾಡಲೇಬೇಕು. ಮಾಡ್ಬೇಕು, ಒಂಥರ ICU ಇದ್ದಂಗೆ. ಹಾಂ, ಮಾಡ್ಬೇಕ್ರಿ. ಮತ್ತೆ ನಾವು ಆರಾಮಿಲ್ಲಿ ಕುಂತ್ಕೊಂಡು ನಮಗೆ ಬಾ ಬಾ ಅಂದ್ರೆ ಬರಲ್ರಿ, ಬರಲ್ಲ ಬರಲ್ರಿ, ದುಡಿಬೇಕು ನಾವು. ಕ್ರಾಸಿಂಗ್ ಮಾಡೋ ವಿಧಾನಗಳ ಬಗ್ಗೆ ಸ್ವಲ್ಪ ವಿವರಿಸಿ, ಯಾವ ಟೈಮಲ್ಲಿ ಮಾಡ್ತೀರಿ ಕ್ರಾಸಿಂಗ್? ಅವು ಮಗ್ಗಿ ಬರ್ತಾವ್ರಿ, ಅಲ್ಲೇ ಚಿಗರ್ ತೆಗೆದು ಎಲ್ಲ ಇದು ಮಾಡಿಂದ ಅವಾಗ ಅವನ್ನ ಒಂದೊಂದು ಮಗ್ಗಿ ಸುಲ್ದು ಹಾಕ ಬರ್ತಾವ್ರಿ. ಒಂದೊಂದು ಹಂಗ ಬೆಳಗ್ಗೆ ಮಗ್ಗಿ ಸುಲ್ದು ಪೌಡ್ರ್ ಕೂಡ ಬರ್ತಾವ್ರಿ. ಅವು ಎಲ್ಲ ನಾನಾ ಥರ ಅದಾವ್ರಿ. ಅಂದ್ರೆ ಅದು ನ್ಯಾಚುರಲ್ ಆಗಿ ಅರಳಿದಾಗ ಕ್ರಾಸಿಂಗ್ ಮಾಡಲ್ಲ, ಹಂಗನ ಐತ್ರಿ. ಮಗ್ಗಿದ್ದಾಗ ಸುಲ್ದು ಪ್ಯಾಕೆಟ್ ಹಾಕ ಅದಾವ್ರಿ. ಎರಡು ಇದೆ, ಯಾವ್ದು ಸೂಕ್ತ? ಇದು ಬೆಳಗ್ಗೆ ಹೂವಳ್ಳಿಂದ ಪೌಡ್ರ್ ಕೊಡ್ತಾವಲ್ರಿ, ನಮ್ಗೆ ಅದ ಅಳವರ್ ಅನಿಸ್ತೈತಿ. ಯಾಕಂದ್ರೆ ಒಂದು ಲೇಬರ್ ಕಮ್ಮಿ ಹೋಗ್ತಾವೆ. ಕಮ್ಮಿ ಹೋಗ್ತಾವೆ. ಹ್ಞೂ ರೀ, ಇಲ್ಲ ಇದು ಸುಲಿಯೋದಂದ್ರೆ ಇವತ್ತ ಸುಲಿಬೇಕ್ರಿ, ಬೆಳಗ್ಗೆ ಪೌಡ್ರ್ ಕೊಡ್ಬೇಕು, ಅದಕ್ಕೆ ಮತ್ತೆ ಡಬಲ್ ಆಳ. ಸುಲ್ದ ಮೇಲೆ ಪೌಡ್ರ್ ಕೊಡೋಕ್ಕಾಗಲ್ಲ? ಇಲ್ಲ, ಸುಲ್ದು ಕೂಡಲೆ. ಹಾಂ, ಇಲ್ರಿ. ಮತ್ತೆ ಅವ್ನ ಹಂಗ ಸುಲ್ದ ಗಿಟ್ಲೆ ಪೌಡ್ರ್ ಕೊಟ್ರೆ ಅವ್ರು ಸವಿತಾರ್ರಿ. ಓಹೋ, ಹಂಗದಾರ. ಸೊ ಅದು ಅರಳಿದ್ಮೇಲೆ ಅದ ಒಂದು ಸ್ವಲ್ಪ ಮನಸ್ತೈತ್ರಿ, ರೇಟ್ ಕಮ್ಮಿ ಇರ್ತಾರೆ. ಆ ಪೌಡ್ರ್ ಎಲ್ಲ ಎಲ್ಲಿಂದ ತೆಗ್ದಿರ್ತೀರಿ? ಪೌಡ್ರ್ ಗಂಡ್ ಕೊಡ್ತಾರ್ರಿ, ಮಗ್ಗಿ ಕೊಡ್ತಾರೆ. ಹಾಂ ರೀ, ಗಂಡ್ ಮಗ್ಗಿಯಾಗಿ ಬೇರೆ ಕೊಡ್ತಾರ್ರಿ. ಅವನ ಹೆಣ್ಣು ಬೇರೆ ಕೊಡ್ತಾರ. ಅರ್ಧ ಎಕರೆಗೆ ಎಷ್ಟು ಬೇಕಾಗುತ್ತೆ ಅದು? ಅವನ್ 4-5 ಸಾಲ ಹಚ್ಚಿರ್ತಾವ್ರಿ. ಗಂಡ್ ಮಗ್ಗಿ ಬರ್ತಾವ್ರಿ ಅವ್ ಅದ ಗಂಡ್ ಮಗ್ಗಿದೆ, ಮಗ್ಗಿ ಎರಿತೀವ್ರಿ. ಆ ಮಗ್ಗಿನ ಅದಕ್ಕೆ ಕ್ರಾಸ್ ಮಾಡ್ತೀವಿ. ಹಾಂ ರೀ, ಮುಂಜಾನೆ ಎದ್ದು ರಾತ್ರಿ ಕಟ್ಟಿಡ್ಬೇಕ್ರೆ, ಕಟನ್ ಅರ್ವಿ ಒದ್ದೆ ಅರ್ವಿ ಮಾಡಿ ಆ ಮಗ್ಗಿಗಳನ್ನ. ಹಾಂ ರೀ, ಮುಂಜಾನೆ ಎದ್ದು ಅವು ಅಳ್ಳಿರ್ತಾರೆ ಮಗ್ಗಿ ಒಟ್ಟು ಹೊಡೆದಿರ್ತ, ಅದನ್ನ ಸುಲ್ದಿರ್ತಾವಲ್ರಿ, ಅದಕ್ಕೆ ಪೌಡ್ರ್ ಹಚ್ಚಬೇಕು. ಈಗ ಇದು ಗಂಡು ಇದು ಹೆಣ್ಣು ಅಂತ ಅದ್ರಾಗ ಹೆಂಗ್ ಡಿಸೈಡ್? ಅಂದ್ರೆ ಬೇರೆ ಬೇರೆ ಹೆಚ್ಚಿರ್ತಾರೆ, ಗಂಡ ಸ್ವಲ್ಪ ಇರ್ತಾರೆ. ಇದೆಲ್ಲ ಕೆಲಸ ಮಾಡೋವಾಗ ಅವ್ರು ಇರ್ತಾರೆ? ಇರ್ಗಲ್ರಿ, ನಾವು ನಿಮ್ಗೆ ಗೊತ್ತಾಗ್ತದೆ. ಹ್ಞೂ ರೀ, ನಮ್ಗೆ ಗೊತ್ತಾಗತ್ತೆ. ಅಂದ್ರೆ ಬೀಜ ಬೇರೆ ಬೇರೆ ಕೊಟ್ಟಿರ್ತಾರೆ. ಕೊಟ್ಟಿರ್ತಾರೆ. ಹ್ಞೂ ರೀ, 3,000 ಹೆಣ್ಣು ಕೊಡ್ತಾರೆ, ಒಂದು 300-200 ಗಂಡು ಕೊಡ್ತಾರೆ. ಗಂಡ್ ಫಸ್ಟ್ ಊರು ಇರ್ತಾರೆ, ಹೆಣ್ಣಿಂದ ಕಡೆ ಊರ್ತಾರೆ. ಅವ್ನು ಸ್ವಲ್ಪ ಇರ್ತಾವಲ್ರಿ ಗುರ್ತು. ಇವು ಯಾಕೆ ಕಮ್ಮಿ ಯಾಕೆ ಕೊಡ್ತಾರೆ ಗಂಡು? ಅಂದ್ರೆ ಜಗ್ ಬರ್ತಾರೆ ಮಗ್ಗಿ, ಪೌಡ್ರ್ ಕೊಟ್ಟಗಡ್ಲೆ ಕಿತ್ತೋಗೋದು ಬಿಡೋದು ಅದನ್ನ. ಅದು ತೆಗ್ದ್ಬಿಡೋದು. ಹಾಂ ರೀ, ಮತ್ತೆ ಅದನ್ನ ಹಂಗ ಬಿಡೋಂತ ಇಲ್ರಿ, ಕಿತ್ತೋಗೋದು ಬಿಡೋದ್ರಿ. ಯಾಕೆ ಸಮಸ್ಯೆ ಏನು ಅಂದ್ರೆ ಆ ಬೀಜ ಮತ್ತೆ ಕಾಯಿ ಆತಂದ್ರೆ ಆ ಬೀಜ ಅದ್ರ ಕಲ್ತ್ರಿ, ಕಲ್ತು ಬಿಡ್ತದೆ. ಹಾಂ, ಆಮೇಲೆ ಸಮಸ್ಯೆ ಸಮಸ್ಯೆ ರೀ, ಗುರ್ತಿಡ್ಲಿಕ್ಕಾಗಲ್ಲ. ಹಾಂ, ಆಗಲ್ರಿ. ಸರಿ, ಆಮೇಲೆ ಬೀಜನ ಆಯ್ಕೆ ಮಾಡೋ ಪ್ರೋಸೆಸ್ ಬಗ್ಗೆ ಹೇಳ್ತಾ ಇದ್ರಿ ನೀವು, ಅದರಲ್ಲಿ ಜೋಳ ಇರಬಾರ್ದು, ಅದು ಏನೇನು ಮಾಡ್ತೀರಿ ಮಲ್ಲಿ? ಅವನ ಬೀಜ ತೆಗೆದ್ರಿ, ತೊಳೆದ್ರಿ. ಈಗ ಕಾಯಿ ಯಾವ ಟೈಮಲ್ಲಿ ಕಟಾವ್ ಮಾಡ್ತೀರಿ? ಇದು ಬೀಜಕ್ಕೆ ಬಂದಿದೆ, ಅದು ಪೌಡ್ರ್ ಕೊಟ್ಟು 40 ದಿನ ಕಟಾವ್ ಮಾಡ್ತಾರ ನೋಡ್ರಿ. ಅವಾಗ ಕಟಾವ್ ಮಾಡ್ತಾರೆ. ಓಹೋ, ಪೌಡ್ರ್ ಕೊಟ್ಟು 40 ದಿನ ಕಟಾವ್ ಮಾಡ್ತೀರಿ. ಎಲ್ಲ ಅದನ್ನೆಲ್ಲ ಏನ್ ಹೆಂಗ್ ತೆಗಿತೀರಿ? ಅದೆಲ್ಲ ಹಣ್ಣು ಇರ್ತದೆ ಇಲ್ರಿ? ಮಿಷನ್ ಬರ್ತಾರೆ, ಮಿಷನ್ ಬರ್ತದೆ, ಮಿಷನ್ ಹಾಕ್ತಾರೆ. ಅವಾಗ ಕೈಲಿ ಹೊಡಿತಿದ್ದೀವ್ರಿ, ಸಣ್ಣಗೆ ಫಸ್ಟಿಲಿದ್ದ ಅಂದ್ರೆ ಸಣ್ಣಗೆ ಇಳಿಗಿ ತಗೊಂಡು ಎಸ್ತಿದ್ದೀವ್ರಿ, ಹೊರಗಲ್ಲಿ ತಗೊಂಡು ಒಂದೊಂದೇ ಬೀಜ ಉದರ್ಸ್ತಿದ್ದೀವ್ರಿ. ಈಗೇನಿಲ್ರಿ, ತಗೊಂಡೋಗೋದು ಮಿಷನ್ಗೆ ಹಾಕೋದು, ಅವು ಬೀಜ ಬಂದು ಬಿಡ್ತಾವ್ರಿ. ಕಂಪ್ನಿ ಮಿಷನ್ ಬರ್ತಾವ, ಅದಕ್ಕೂ ಬಾಡಿಗೆ ಕೊಡ್ಬೇಕು. ಹಾಂ, ಕೊಡ್ಬೇಕ್ರಿ. 500-600 ಇರ್ತಾರೆ ಪ್ಲಾಟಿಗೆ, ಒಂದು ಪ್ಲಾಟ್ ಹಾಕಕ್ಕೆ. ಅದೆಲ್ಲ ವೇಸ್ಟ್ ಸ್ಲರಿ ಏನ್ ಮಾಡ್ತೀರಾ ಮತ್ತೆ? ಅದು ಹೋಗ್ಬಿಡ್ತೀರಿ ವೇಸ್ಟ್ ಹಂಗೇನದು? ಹಾಂ ರೀ, ಸಾಲ್ಗೊಂಟನ ಹೋಗ್ಬಿಡ್ತೀರಿ ಅದು. ನಮ್ಗೆ ಬೀಜಂದ ಚೆಲ್ಕಿಡಿ ಅದ್ರಿ. ಆರಿಸೋದೆಲ್ಲ ಹೇಗೆ? ಅವನ್ ತೊಳ್ಕೊಂಬರ್ತವ್ರೆ, ತೊಳ್ಕೊಂಬಂದು ಬೇಸಿ ಒಣಗಿಸ್ತವ್ರಿ, ಒಣಗಿಸಿ ಸಣಿಗೆ ಹಿಡಿತೀವ್ರಿ. ಸಣಿಗೆ ಹಿಡಿದು ಕೇರ್ಬೇಕ್ರಿ, ಎಲ್ಲ ಗಾಳಿಗೆ ತೂರ್ಬೇಕ್ರಿ. ತೂರಿ ಮತ್ತೆ ಅದ್ರಾಗ ಒಂದೊಂದು ಅಳ್ಳು, ಜೋಳ ಬೀಜ, ಡೊಂಕು ಬೀಜ, ಕರಿ ಬೀಜ ತೆಗಿಬೇಕು. ಅದೆಲ್ಲ ಒಬ್ಬೊಬ್ರೆ ಮಾಡ್ಲೇಬೇಕು. ಹ್ಞೂ ರೀ, ತೆಗಿಯದ್ರಿ. ಕೈಯಿಟ್ಟೆ ತೆಗಿಬೇಕು, ಬೇರೆ ಅದಕ್ಕೆ ಏನಾದ್ರು ತಾಂತ್ರಿಕತೆ ಇಲ್ಲ, ಏನಿಲ್ರಿ ಅದಕ್ಕೆ. ಮಿಷಿನ್ ನಲ್ಲಿ ಹಾಕಿದ್ರೆ ಇದನ್ನ ಚಲೋದನ್ನ ಬೇರೆ ಮಾಡ್ಕೊಡ್ತೈತಿ, ಕೈಲೇ ಮಾಡ್ಬೇಕ್ರಿ ನಾವು. ಹೌದಾ? ಓಹೋಹೋ, ಇದೆಲ್ಲ ಎಷ್ಟು ದಿನ ಹಿಡಿತೈತಮ್ಮ ತೆಗಿಯೋದು? ಏನು ಭಾಳ ದಿವಸ ಹಿಡಿಗಲ್ರಿ, ಒಂದು ಒಂದಿನ ಮಿಷನ್ ಹಾಕ್ತವ್ರಿ, ಒಂದ್ ದಿವಸ ತೊಳೆದು ಒಣಗಿಸ್ತವ್ರಿ, ಒಂದಿನ ಹಸ್ ಮಾಡಿಬಿಡ್ತಾರೆ. ಲೇಬರ್ ಹಚ್ತೀರಿ ಅದಕ್ಕೆ? ಲೇಬರ್ ಮತ್ತೆ ಭಾಳ ಇದ್ರೆ ಹಚ್ತವ್ರಿ, ಅರ್ಜೆಂಟ್ ಬೀಜ ಹೋಕಾವ ಅಂದ್ರೆ. ಮತ್ತೆ ಇನ್ನೂ 4 ದಿನ ಲೇಟ್ ಆಯ್ತಂದ್ರೆ ನಾವು ಮನೆಯವ್ರು ಮಾಡ್ಕೊಂತ. 50 ಕೆಜಿ ಬೀಜ ನೀವೇ ಮಾಡ್ಬಿಡ್ತೀರಿ? ಹಾ, ಮಾಡ್ಕೊಂತವ್ರಿ. ಒಂದಿನ 2 ದಿನದಲ್ಲಿ ಆಗುತ್ತೆ? ಒಂದಿನ 2 ದಿನ ಹಾಕವ್ರಿ, ಮತ್ತೆ ಹೆಚ್ಚು ಕಮ್ಮಿ. ಈಗ ಹೊಲಸಿದ್ದು ಅಂದ್ರೆ ಒಂದು ಸ್ವಲ್ಪ ಲೇಟ್ ಹಾಕವ್ರಿ, ಮತ್ತೆ ಸ್ವಚ್ಛ ಇದ್ದು ಅಂದ್ರೆ ಒಂದಿನ 2 ದಿನ ಮುಗಿದು ಬಿಡ್ತಾವ್ರಿ. ಏನು ರೇಟ್ ತೊಗೊಳ್ತಾರೆ ಅವಾಗ ಅವರು? ಅವರು ಮತ್ತೆ 2,000 2,500 ಅವ್ರು ಏನು ಹೇಳಿರ್ತಾರೆ ಆ ರೇಟ್ ತಗೊಂತಾರ್ರಿ ಅವ್ರು. ಓಹೋ, 1 ಲಕ್ಷ ರೂಪಾಯಿ ಆಗುತ್ತೆ? ಆಗತ್ತೆ ರೀ, ಅದು ನಮ್ಮ ದೈವ ರೀ. ಮತ್ತೆ ಅದು ಮತ್ತೆ ಏನಮ್ಮ ತಿನ್ನಲಿಲ್ಲ ಇವ್ರಿಗೆ ಉಳಿತೆ ಅಂದ್ರೆ ಹಾಕೋರಿ, ಮತ್ತೆ ಅದ್ರಾಗ ಏನರ ಅದಿಟ್ಟು ತಿಂದು ಇದಿಟ್ಟು ತಿಂದ ಮತ್ತೆ ಅದು ಖರ್ಚು ಒಂದು 30-40 ಸಾವಿರ ಬರ್ತದ? ಹಾಂ, ಬರ್ತ್ರಿ. ಒಂದು 60,000 ರೂಪಾಯಿ ಉಳಿತದೆ? ಹಾಂ, ಅಷ್ಟೇ ರೀ. ಒಟ್ಟು ಆರ್ಥಿಕವಾಗಿ ಒಳ್ಳೇದು. ಹಾಂ, ಉಳಿತ್ರಿ. ಈಗ ನನಗೆ ಬಹಳಷ್ಟು ಜನ ರೈತರು ಹೇಳೋದೇನಂದ್ರೆ, ಈ ಬೀಜೋತ್ಪಾದನೆ ನಿರಂತರವಾಗಿ ಮಾಡ್ತಾ ಇರೋದ್ರಿಂದ ಭೂಮಿಯ ಗುಣಮಟ್ಟ, ಭೂಮಿಯ ಏನು ಸತು, ಇದು ಕಮ್ಮಿ ಆಗ್ತದೆ. ಮತ್ತೆ ಸತು ಕಮ್ಮಿ ಆಗತ್ತೆ ರೀ ಅದು. ಈಗ ನಾವು ಹೆಂಗದೀವ್ರಿ, ಅವಾಗಿನವ್ರು ಭೋಗಾಪುರ ಜೋಳ ತಿಂದಾರ ಗಟ್ಟಿ ಅದಾರಿ, ನಾವು ಈಗ ಬಿಳಿಜೋಳ ಸೊಸಟ್ಟಿ ಅನ್ನ ಉಣ್ತೀವಲ್ರಿ, ನಾವು ಹಂಗದೀವಿ ಹಂಗಾರ ಅದ. ಮತ್ತೆ ಭೂಮಿ ಉಳಿಸ್ಕೊಳ್ಬೇಕಲ್ಲ, ಹೆಂಗೆ ಮತ್ತೆ ನೀವು? ಮತ್ತೆ ಉಳಿಸ್ಕೊಬೇಕ್ರಿ, ಇಲ್ಲಿದ್ದಾಗ ತಲೆ ಬರಾಕತ್ತೇವ್ರಿ ಅವು. ನಾವು ದನ ಮಾಡ್ಬೇಕು, ಎಂಡಿ ಗೊಬ್ಬರ ಹಾಕ್ಬೇಕು, ನಮ್ಮ ಭೂಮಿ ನಮ್ಮ ಕೈ ಹಿಡಿ ಅಂತಂಗೆ ಆಗ್ಬೇಕು. ಈಗ ಅದು ಸರ್ಕಾರಿ ಗೊಬ್ಬರ ಹಾಕ್ತೀವ್ರಿ, ಇನ್ನೊಬ್ರು ಕೈ ತೆಳಗಿದ್ದಂಗೆ ಅದು. ಅವ್ರು ಕೊಟ್ರೆ ನಾವು ಬದುಕ್ದಂಗೆ. ಮತ್ತೆ ಈಗ ಅದನ್ನ ಹಾಕ್ತವ್ರೆ, ಹೌದು, ಗೊಬ್ಬರ ಸತ್ಯಕ್ಕೆ ಸ್ವಲ್ಪ ಮ್ಯಾಗ ಬರ್ತಾವ್ರಿ ಪೀಕ್, ಅಡಿಯಲ್ಲಿ ಸಿಂಗಳಿದಿರಲ್ಲ, ಮತ್ತೆ ಅವ್ರಿಗೆ ಏನು ಲಾಭ ಇರ್ತಾರೆ? ಏನು ಲಾಭ ಇಲ್ಲ. ಮತ್ತೆ ಇಷ್ಟು ದಿನ ಅಂತೂ ಕಾಯ್ಕಾಯಿ ಕೊಯ್ಬಿಟ್ಟಿರ್ತವ್ರೆ, ಮತ್ತೆ ಇಲ್ಲಿದ್ದಿತ್ತ ಬರ್ಬೇಕಲ್ರಿ ಬುದ್ಧಿ. ಈಗ ನೀವು ಮತ್ತೆ ರಾಸಾಯನಿಕ ಗೊಬ್ಬರ ಕೊಡೋದು, ಅಂಗಡಿ ಗೊಬ್ಬರ ಈ ಥರದ್ದು ಏನಿದೆಯಲ್ಲ ಅದನ್ನ ಕೊಡೋದು ಕಡಿಮೆ ಮಾಡಬೇಕು ಅಂತ ನಿಮಗೆ ಮನವರಿಕೆ ಆಗಿದೆ? ಹ್ಞೂ, ಆಗೈತ್ರಿ. ಮತ್ತೆ ಈಗ ಹಂಗಾಗಿ ಮತ್ತೆ ಈಗ ಎತ್ತು ಎಮ್ಮೆ ಇಂಥವು ಮಾಡ್ಕೊಂತವ್ರಿ. ಈಗ ಮತ್ತೆ ಮಾಡ್ತಾ ಇದೀರಿ? ಮಾಡಿವ್ರಿ, ಮಾಡಿರಿ. ಹ್ಞೂ, ಎಷ್ಟಿದವಮ್ಮ ದನಕರುಗಳು? ಸುಣಕ ಇದ್ದು ರೀ, ಎಮ್ಮೆದ್ದು ರೀ, ಆಕಳದ್ದು ಮೊದಲು, ಕುರಿ ಇದ್ದು ರೀ. ಹೌದಾ? ಹಾ, ಎಲ್ಲ ಇದ್ದು ರೀ. ಈಗ ನಾವು ಮತ್ತೆ ನಮ್ಮ ನಮ್ಮ ಪಾಡಿ ನಾವು ಎಲ್ಲಾರು ಬೇರೆ ಬೇರೆ ಆಗಿಂದ ಅವ್ರವ್ರಿಗೆ ಏನು ನೀಡ್ತಾವ ಅದನ್ನ ಮಾಡ್ಕೊಂಡ್ರಿ. ಈಗ ಈಗ ಏನೇನಿದಾವೆ? ನಮ್ಮ ಒಂದೆಮ್ಮೆ ಐತ್ರಿ, ಎರಡೆತ್ತದವ್ರಿ. ಒಂದೆಮ್ಮೆ ಇದೆ, ನಿಮ್ಗೆ ಹೈನ ಆಗುತ್ತೆ. ಹಾನ್ರಿ, ಎರಡೆತ್ತಿದೆ, ಭೂಮಿಗೆ ಕೆಲಸ ಬೆಳೆಯಬೇಕಾಗ್ತದೆ, ಮತ್ತೆ ಅದ್ರ ಗೊಬ್ಬರಗಳೆಲ್ಲ ಕೊಟ್ಟಿಗೆ ಆಗ್ತದೆ. ಕುರಿ ಸಾಕಾಣಿಕೆ ಮಾಡಿದ್ರಿ? ಕುರಿ ಚೋಣಕ್ಕಿದ್ದವ್ರಿ ಈಗಲ್ರಿ. ಚೋಣಕ್ ಅಂದ್ರೆ ಫಸ್ಟ್ಗೆ ಇದ್ದವ್ರಿ ಮೊದಲು? ಹಾ, ನಿಮ್ ಕಡೆ ಚೋಣಕ್ ಅಂತೀರಿ? ಹ್ಞೂ, ಚೋಣಕ್ ಅಂದ್ರೆ ಮೊದಲು ಅಂತ? ಮೊದಲು ನಾನು ಮೊದಲು ಕೇಳಿದೀಪ ಹಂಗಾಗಿ. ಈಗಿಲ್ಲ ಕುರಿ ಸಾಕಾಣಿಕೆ? ಕುರಿ ಅಲ್ರಿ. ಯಾಕೆ ಬಿಟ್ರಿ ಅವನ? ಕುರಿ ಕಾಯಾರಿಲ್ಲ ಅಲ್ರಿ, ಅವಾಗ ಅಷ್ಟ್ರ ನಾವು ಒಟ್ಟಿಗೆ ಇದ್ದವ್ರಿ ಅಣ್ಣತಮ್ರು, ಮತ್ ಬೇರೆಗಿಂದ ಅವ್ನ ಕಾಯಾರ್ಯಾರ. ಸುಣ್ಣ ನಮ್ಮ ಮನೆಯವ್ರ ಕಾಯ್ತಿದ್ರಿ. ಕೂಡು ಕುಟುಂಬ ಇದ್ರೆ ಒಬ್ರೊಬ್ರು ಹಂಚ್ಕೊಳ್ತಾರೆ, ಒಬ್ರು ಮಾಡಿದ್ರೆ ಒಬ್ರು ಬಿಟ್ರೆ ನಡೀತಾ ನಡೀತಿತ್ತು. ಈಗ ಮತ್ ಬೇರೆ ಆಗಿಂದ ಈಗ ಅವ್ರವ್ರದ್ದು ಅವ್ರ ಮಾಡ್ಬೇಕಲ್ರಿ. ಹಂಗಾಗಿ ಈಗ ಕುರಿ ಸಾಕಾಣಿಕೆ? ಹ್ಞೂ, ಇಲ್ಲ ಇಲ್ರಿ. ಶರಣಮ್ಮರೆ, ಕೃಷಿಯಲ್ಲಿ ನಿಮ್ಮ ತಲೆಮಾರು, ನಿಮಗೆ ಶ್ರದ್ಧೆ ಇದೆ, ಅನಿವಾರ್ಯ ಮಾಡಲೇಬೇಕು. ನಿಮ್ಗೆ ಈ ಕೃಷಿ ಅಲ್ಲದೆ ಬೇರೆ ಏನು ಗೊತ್ತಿರೋಲ್ಲ, ಮಾಡಲೇಬೇಕು. ಈಗ ನಿಮ್ಮ ಮಕ್ಕಳ ಸಂತತಿ ಇದ್ರ ಬಗ್ಗೆ ಒಲವಿದೆಯಾ, ಕೃಷಿ ಬಗ್ಗೆ? ನಮ್ಮ ಮಗ ಐತ್ರಿ, ಈಗ ಅವ ಓದ್ತಾನಂದ್ರನ ಅದನ್ನ ಮಾಡ್ಬೇಕು, ಇದನ್ನ ಮಾಡ್ಬೇಕು, ತರಕಾರಿ ಮಾಡ್ಬೇಕು, ನಾವು ಸಗಣಿ ಗೊಬ್ಬರ ಹಾಕ್ಬೇಕು, ಸರ್ಕಾರಿ ಗೊಬ್ಬರ ಹಾಕ್ಬಾರ್ದಂತಾನ್ರಿ ಅವನು. ಅವ್ನಿಗೆ ತಿಳುವಳಿಕೆ ಇದೆ, ಹೇಳ್ತಾನ್ರಿ, ಮಾಡ್ತಾನ್ರಿ. ಈಗ ಕಾಲೇಜ್ ಬಿಟ್ಟು ಬಂದಿಂದ ಬರ್ತಾನ್ರಿ ಹೊಲ್ದಾಕ, ಮಾಡ್ತಾನ್ರಿ ಅದನ್ನ. ಏನ್ ಓದ್ತಾ ಇದ್ದಾನಮ್ಮ ಮಗ? ನರ್ಸಿಂಗ್ ಓದ್ತಾನೆ. ನರ್ಸಿಂಗ್ ಓದ್ತಾ ಇದ್ದಾರೆ. ಸೊ ಅವ್ರಿಗೆ ಚಿಕಿತ್ಸೆ ಕೊಡೋದು ಒಂದ್ ಸ್ವಲ್ಪ ಇರೋದ್ರಿಂದ ಈ ಭೂಮಿಗೂ ಚಿಕಿತ್ಸೆ ಕೊಡ್ಬೇಕಂತ. ಇನ್ನ ಅತ್ತಾಗ ಒಂದಿಟ್ಟು ಗಮನ ಕಮ್ಮಿ ಕೊಡ್ತಾನ್ರಿ, ಇತ್ತಾಗ ಬಹಳ ಲಕ್ಷ ಐತೆ ಅವ್ರು. ಹೌದಾ? ಹ್ಞೂ, ನಮ್ಗೆ ಏನ್ ಆಸೆ ರೀ, ಒಬ್ಬ ಓದನ ಓದ್ಲೇನ ನಮ್ಮ ಆಸೆ ರೀ. ನಾವು ಕೈಕಾಲು ಬೇಸಿದೀವಲ್ಲ, ದುಡಿತೀವಿ ಅಂತೇಳಿ. ಬಟ್ ನಿಮ್ ನಂತರ ಭೂಮಿ ನೋಡ್ಕೋಬೇಕಲ್ಲ, ಹಂಗಾಗಿ ಅಂತಾನ್ರಿ ಅವ. ತರಕಾರಿ ಹಾಕ್ಬೇಕು, ಈಗ ಒಂದಿಟ್ಟು ಹೂಕೋಸ್ ಹಚ್ಚಿವ್ರಿ, ಒಂದಿಟ್ಟು ಸೌತಿ ಬಳ್ಳಿ ಹಚ್ಚಿವ್ರಿ ಅವ್ನ ಕಾಟಕ. ಈಗ ಬೀಜೋತ್ಪಾದನೆ ಮಾಡೋದು ಕಡಿಮೆ ಮಾಡ್ತಾ ಇದ್ರಿ? ಕಡಿಮೆ ಮಾಡಿದ್ರ ಎಲ್ರಿ, ಈಗ ಒಂದು ಕಲಂಗಡಿ ಮಾಡಿದ್ದೀರಿ ಮೊನ್ನೆ ಬಿಟ್ಟಿದ್ರಿ. ಈಗ ತರಕಾರಿಗಳಿಗೆ ಹೋಗ್ತಾ ಇದ್ರಿ? ಏನೇನ್ ತರಕಾರಿ ಬೆಳಿತಿದ್ರಿ? ಈಗ ಈಗ ಫಸ್ಟ್ ಹಚ್ಚಿವ್ರಿ, ಹಚ್ಚಿವ್ರಿ, ಒಂದು ಹೂಕೋಸ್ ಹಚ್ಚಿವ್ರಿ. ಬರ್ತಾ ಇದೆ ಇಳುವರಿ ಈಗ? ಏನ ಈಗ ಸ್ಟಾರ್ಟ್ ರೀ. ಮೊದ್ಲೆಲ್ಲ ಮಾಡ್ತಾ ಇದ್ರ ಹಿಂದೆ? ಇಲ್ರಿ, ಯಾವಾಗ ಮಾಡಿಲ್ರಿ. ನಾವು ಮಗನ್ ಒತ್ತಾಯಕ್ ಮಾಡಕತ್ತೀರಿ? ಹ್ಞೂ ರೀ, ಮತ್ತೆ ಹೇಳ್ತವಲ್ರಿ, ಮಗನ್ ಒತ್ತಾಯಕ್ ಮಾಡಕತ್ತೀವ್ರಿ. ಇದಾದ್ರೆ ಸ್ವಲ್ಪ ಮಾರ್ಕೆಟ್ ಆಗ್ತದೆ ಅಂತ. ದೇವರೇ ಮತ್ತೆ ಹೆಂಗ್ ಸಿಗುತ್ತೆ ಹೆಂಗೆಲ್ಲ ಮಾಡೋದಂತ ಮಾಡಿ ಮಾಡ್ಬೇಕು. ಆಮೇಲೆ ನೀವು ಹೇಳಿದ್ರಿ ನಾವು ಭೂಮಿ ನಮ್ಮ ನಮ್ಮ ಕೆಲಸನೂ ಮಾಡ್ತೀವಿ, ಕೆಲಸ ಇಲ್ದಾಗೆ ಕೂಲಿ ಹೋಗ್ತೀರಿ, ಏನೇನು ಮಾಡ್ತೀರಮ್ಮ ಕೆಲಸ ಕೂಲಿ ಕೆಲಸ ಅಂದ್ರೆ? ಅಲ್ಲಿ ಕೂಲಿ ಕೆಲಸ ಇಲ್ಲಿ ಅಣ್ಣರಿಗೆ ಹೋಗ್ರಿ, ಕಡೆ ಸಂಗಣ್ಣರಲ್ಲಿ ದಾಳಿಂಬೆ ದಾಳಂಬ್ರಿ ಇತ್ತರಿ, ದಾಳಂಬ್ರಿ ಹೋತ್ರಿ ಅದು ತೆಗೆದ್ರೆ. ಈಗ ಪೇರ್ಲ ಐತ್ರಿ, ಪೇರ್ಲ ಇದೆ. ಹ್ಞೂ, ಎಷ್ಟು ಎಕರೆ ಇದೆ ಮಲ್ಲಿ? ಒಂದು 10 ಎಕರೆ ಐತೇನ್ರಿ. ಹೆಂಗೆ ಕೊಡ್ತಾರೆ ಕೂಲಿ ನಿಮಗೆ? ಕೂಲಿ 850 ಕೊಡ್ತಾರೆ ಒಂದು ದಿನಕ್ಕೆ. ಹ್ಞೂ, ಯಾವಾಗ ಹೋಗಿ ಯಾವಾಗ ಬರ್ತೀರಿ? ಮುಂಜಾನೆ 9 ಹೋಗೋರಿ, 6 ಗಂಟೆಗೆ ಬರ್ತಾರೆ. ಎಷ್ಟು ಅರಿತೀರಿ? ಅವು ಒಂದು 15 ಮಂದಿ ಇರ್ತಾರೆ. ಹಂಗೆ ಕಾಲ್ತು ಮಂದಿಯಾಗ ಅವು 100 ಬಾಕ್ಸ್ ದೀಡ್ನೂರು ಬಾಕ್ಸ್ ಓಹೋ ಹಿಂಗೆ ಇರ್ತೀವ್ರಿ. ಮತ್ತೆ ನೀರ್ಲ ಐತ್ರಿ, ಒಂದು ಒಗಣ ಒಂದು ಇರ್ತಾರೆ. ನಮ್ಮ ಕೆಲಸ ಇದ್ದಾಗ ಬಿಡ್ತಾರೆ. ಮುಂಗಾರಿಗೆ ಬರ್ತಾರೆ. ದೊಡ್ಡ ಮರ ಇರ್ತದ ಅಥವಾ ಏನು? ಒಂದ್ ಲೆಕ್ಕಕ್ಕೆ ಅದಾವ್ರಿ ಅವು. ಆರ್ ಸಿ ಸಿ ಅಷ್ಟ ಐತ್ರಿ. ಹೆಂಗ ಅರಿತ್ರಿ ಅದು? ಹತ್ತವ್ರಿ ಗಿಡದಾಗ, ಅಂದ್ರ ಬಡ್ಡಿ ಸಣ್ಣ ಅದಾವಲ್ರಿ, ಅದ್ರಾಗ ಹತ್ತಿ ಕುಂತ್ಕೊಂಡ್ ನಿಮ್ ಕರ್ಕಂತವ್ರಿ. ಗಿಡ ಹತ್ತಿ ಬಿಡ್ತೀರಿ? ಹ್ಞೂ, ಹತ್ತವ್ರಿ. ಮತ್ತೆ ಹತ್ತಾರ ಹತ್ತಲ್ದಾರ ತೆಳಗ ಅರಿತಾರ. ದಿನಗೂಲಿ ಲೆಕ್ಕದಲ್ಲೇ ಮಾಡ್ತೀರಿ? ಹ್ಞೂ. ಮತ್ತೇನ್ ಕೆಲಸಗಳು ಇದಾವೆ ಇಲ್ಲಿ? ಕಳೆ ತೆಗಿಯೋದವ್ರಿ, ಕಳೆ ತೆಗಿತೀರಿ? ಶೇಂಗಾ ಕೆತ್ತವ್ರಿ, ಶೇಂಗಾ ಎರೆಯವ್ರಿ, ಇವು ಬಿಸಾಸ್ ಮಾಡವ್ರಿ, ಇಂಥವ್ ಮುಂಜಾನೆ ಪೌಡ್ರ ಕೊಡೋರಿ, ಇಂಥವ್ರಿ. ಇದ್ರ ಜೊತೆಗೂ ಕೃಷಿ ಕೂಲಿ ಕಾರ್ಮಿಕರಾಗಿನೂ ಜೀವನ ಮಾಡ್ತಾ ಇದ್ದೀರಿ, ಕೃಷಿ ಮಾಡ್ತಾ ಇದ್ದೀರಿ, ಜೊತೆಗೆ ಮಕ್ಕಳಿಗೂ ಸಹಿತ ಕೃಷಿ ಬಗ್ಗೆ ಆಸಕ್ತಿ ಇದೆ ಅಂತ ಹೇಳ್ತಾ ಇದ್ದೀರಿ. ಒಳ್ಳೆಯದು ಶರಣಮ್ಮರೆ. ನಮ್ಮ ಹೊಸಪೇಟೆ ಆಕಾಶವಾಣಿಯ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಒಬ್ಬ ರೈತ ಮಹಿಳೆಯಾಗಿ ತಮ್ಮ ಎಲ್ಲ ಅನುಭವಗಳನ್ನು ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೆ ಮಿಶ್ರ ಬೆಳೆ ಬೇಸಾಯ ಕುರಿತು ಶ್ರೀಮತಿ ಶರಣಮ್ಮ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಸೋಮೇಶ್ ಉಪ್ಪಾರ್. ಈಗ ಕೇಳಿ ಕೃಷಿ ಗೀತೆಗಳನ್ನು. ನೇಗಿಲು ಉಳುಮೆಗೆ ಬೇಕು, ಗುಂಬಾಗಿ ಉಳುಮೆಯನ್ನು ಮಾಡಲೇಬೇಕು. ಕಬ್ಬಿಣದ ನೇಗಿಲು ಉಳುಮೆಗೆ ಬೇಕು, ಗುಂಬಾಗಿ ಉಳುಮೆಯನ್ನು ಮಾಡಲೇಬೇಕು. ಕರಿಮಣ್ಣ ಹೆಂಟೆಯ ಕರಗಿಸಬೇಕು, ನೆಲವನ್ನು ಸಮತಟ್ಟು ಮಾಡಬೇಕು. ಕರಿಮಣ್ಣ ಹೆಂಟೆಯ ಕರಗಿಸಬೇಕು, ನೆಲವನ್ನು ಸಮತಟ್ಟು ಮಾಡಬೇಕು. ಬಯಲು ಸೀಮೆಯ ರೈತ ಬೆಳೆಯಾಗ ಗೊಬ್ಬರ ಹೊಲಕ್ಕೆ ಹಾಕಬೇಕು, ಕುರಿಹಿಂಡು ಹೊಲದಲ್ಲಿ ನಿಲ್ಲಿಸಬೇಕು. ತಿಪ್ಪೆಯ ಗೊಬ್ಬರ ಹೊಲಕ್ಕೆ ಹಾಕಬೇಕು, ಕುರಿಹಿಂಡು ಹೊಲದಲ್ಲಿ ನಿಲ್ಲಿಸಬೇಕು. ಕುರಿಹಿಕ್ಕಿ ಮಣ್ಣಲ್ಲಿ ಸೇರಿಸಬೇಕು, ಕುಂಟೀಲೆ ಚೆನ್ನಾಗಿ ಹರಗಬೇಕು. ಕುರಿಹಿಕ್ಕಿ ಮಣ್ಣಲ್ಲಿ ಸೇರಿಸಬೇಕು, ಕುಂಟೀಲೆ ಚೆನ್ನಾಗಿ ಹರಗಬೇಕು. ಬಯಲು ಸೀಮೆಯ ರೈತ ಬೆಳೆಯಾಗ ಉತ್ತಮ ಇಳುವರಿಗೆ ಉತ್ತಮ ತಳಿಬೇಕು. ಬರರೋಗ ಕೀಟ ಎದುರಿಸುವ ಶಕ್ತಿ ಇರಬೇಕು. ಉತ್ತಮ ಇಳುವರಿಗೆ ಉತ್ತಮ ತಳಿಬೇಕು. ಬರರೋಗ ಕೀಟ ಎದುರಿಸುವ ಶಕ್ತಿ ಇರಬೇಕು. ಕಾಳಿನ ಜೊತೆಗೆ ಬೆಟ್ಟವನ್ನು